ವಾಯು ಪಿತಾ ಪುತ್ರ ಭೇದ. ಅದರಿಂದ ಮಾ ಪುತ್ರರು ನಮ್ಮ ನಾನೆಂದು ಮಗುವಾಗಿ ಹುಟ್ಟಲಿಲ್ಲ, ಯಾರ ಹೊತ್ತೆಯಲ್ಲೂ ಮಗುವಾಗಿ ಕಟ್ಟಿಸಲು. ಅದರಿಂದ ಭಗವಂತನನ್ನ ಇಂಥ ವಾಯುಜನಕನಾದ ಭಗವಂತನನ್ನ ಕೋಶ ಅರಿಷ್ಟಂ ಕೋಶಂ ಪ್ರಪದ್ಯೇ ಮುನಾಮನಾಮನ ಭೂ ಪ್ರಪದ್ಯೇ ಮುನಾ ಪ್ರಾಣಂ ಪ್ರಪದ್ಯೇ ಮುನಾಮನಾಮನ ಭೂ ಪ್ರಪದ್ಯೇ ಮುನಾಮನಾಮನ ಹೀಗೆ ಭೂ ಪ್ರಪದ್ಯೇ ಮುನಾಮನಾಮನ ಸ್ವಪ್ರಪದ್ಯೇ ಮುನಾಮನಾಮನ ಇಂಥ ಭಗವಂತನನ್ನ ನಾನು ಶರಣಾಗಿದ್ದೇನೆ. ಅದೇ ವಾಯುವನ್ನ ಚತುರ್ಮುಖ ಅಂತ ತಿಳಿದದ್ರಿಂದ ಅಲ್ಲ ನಾನು ಜನ್ಮರಹಿತರಾಗ ಭಗವಂತನಿಗೆ ಶರಣ. ಎಂಥ ಭಗವಂತ ಅರಿಷ್ಟಂ ಕೋಶಂ ಪ್ರಪದ್ಯೇ ಅರಿಷ್ಟಂ ಎಂದೂ ನಾಶಕ ನನಗಿದೆ ನಜೀರ್ಯತಿ ಅಂತ ಹೇಳಿದ್ದೆ. ನಾನು ಅದನ್ನು ವಿವರಣೆ ಮಾಡಿಲ್ಲ. ಭೂಮಿ ಉತ್ತರ ನಜೀರ್ಯ ಎಂದೂ ಜರೆಯಾಗದ ಹುಪ್ಪು ಇಲ್ಲದ ಕೋಶ ಅಂದ್ರೆ ಎಲ್ಲಾ ಕೋಶವೂ ಕೂಡ ಕರಗುತ್ತೆ. ಇದು ಕರಗದ ಕೋಶ, ದುಡ್ಡಿನ ಕೋಶ, ರಾಜ್ಯದ ಕೋಶ, ಪಂಚಕೋಶ ಎಲ್ಲಾ ಕರಗುತ್ತೆ. ಆದ್ರೆ ಇದು ಕರಗದ ಕೋಶ ಅಂದ್ರೆ ಅರಿಷ್ಟಂ ಎಂದೂ ನಾಶವಾಗದ ಕೋಶ. ಅರಿಷ್ಟಂ ಕೋಶಂ ಪ್ರಪದ್ಯ ಅರ್ಥ ಎಂದೂ ನಾಶವಾಗದ ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನ ಶರಣು ಹೊಂದಿದ್ದೇನೆ. ಶರಣು ಹೊಂದಿದ್ದು ಕೂಡ ನಾನು ಹೇಳಬಾರದು ಅಂತ ಹೇಳಿದೆ. ನಾನೇನು ಶರಣು ಹೊಂದಿದ್ದೆ, ನನ್ನ ಶರಣು ಬರುವಂತೆ ಮಾಡಿ ಅನುಗ್ರಹ ಮಾಡಿದ ಶರಣತೆ ಅದು ಅವನ ಅವನ ಅವನ ಅವನ ಅಲ್ಲ. ಅವನಿಂದ ಅವನಿಂದ ಅವನಿಂದ ನನ್ನ ಸ್ವಶಕ್ತಿಯಿಂದ ಅಲ್ಲ, ಅದು ಅವನ ಕರುಣೆ, ಅವನ ಅನುಗ್ರಹ, ಅವನ ಪ್ರೀತಿಯಿಂದ ಅವನ ಅವನ ಅವನ ಅರ್ಥ ಅನಿಷ್ಟ ಕೋಶ ನಾಶರಹಿತವಾದ ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನೇ ಪ್ರಾಣಂ ಪ್ರಪದ್ಯೇ ಅವನೇ ಪ್ರಾಣ ಅಂತ ನಾನು ಉಪಾಸನೆ ಮಾಡಿದೆ. ಅದು ಪ್ರಾಣ ಅಂದ್ರೆ ಏನು ಮತ್ತೆ ಆ ಶಬ್ದ ಪ್ರಾಣ ಶಬ್ದದಿಂದ ವಾಚ್ಯ ಅಂತ ಪ್ರಾಣಂ ಪ್ರಪದ್ಯೇ ಅವನು ಪ್ರಾಣ ಶಬ್ದ ವಾಚ್ಯ ಪ್ರಾಣ ಅಂದ್ರೆ ಪ್ರಾಣ ಶಬ್ದ ವಾಚ್ಯ ಅದು ವಾಸನೆಯು ಅನಿಷ್ಟಂ ಕೋಶಂ ನಾರಾಯಣ ಅದೇ ಜಲಾನ್ ಅವನೇ ಅನಿಷ್ಟ ಕೋಶ ಅಂತಲ್ಲಿ ಜಲಾನ್ ಆಗಿದ್ದವ ಅನಿಷ್ಟ ಕೋಶ ಆದ ಅವನೇ ಪ್ರಾಣನ ಅಂದ್ರೆ ವಾಸುದೇವ ರೂಪವನ್ನು ಪ್ರಾಣಂ ವಾಸುದೇವ ರೂಪವನ್ನು ಧರಿಸಿದಂತಹ ಪ್ರಾಣನಾಮಕನಾದ ಭಗವಂತನನ್ನ ಪ್ರಪದ್ಯೇ ಶರಣಾಗಿದ್ದೇನೆ. ಅಮುನಾಮುನಾಮನ ಅವನಿಂದ ಅವನಿಂದ ಅವನಿಂದ ಆಮೇಲೆ ಸ್ವಹ ಅವನೇ ವಾಸುದೇವ ಸಂಕರ್ಷಣನಾದ ಸ್ವಪ್ರಪದ್ಯೆ ಸಂಕರ್ಷಣ ರೂಪದಿಂದ ಆವಿರ್ಭವಿಸಿದಂತಹ ಸ್ವಶಬ್ದವಾದ ಭೂಪ್ರಪದ್ಯೆ ಭೂಶಬ್ದವಾಚ್ಯನಾಗಿರ್ತಕ್ಕಂಥ ಸಂಕರ್ಷಣನನ್ನ ಪ್ರಪದ್ಯೆ ಅಮುನಾಮನಾಮನ ಅವನಿಂದ ಅವನಿಂದ ಅವನಿಂದ ಸಂಕರ್ಷಣನೇ ಪ್ರತಿಮ್ನ ಆದ ಪ್ರತಿಮ್ನೇ ಭೂ ಶಬ್ದವಾಚ್ಯ ಆದ ಭೂ ಪ್ರಪದ್ಯೆ ಅಮುನಾಮನಾಮನ ಭೂ ಶಬ್ದವಾಚ್ಯನಾಗಿರ್ತಕ್ಕಂಥ ಸಂಕರ್ಷಣನ ಶರಣಾಗಿದ್ದೇನೆ. ಅದು ಅವನಿಂದ ಅವನಿಂದ ಅವನಿಂದ ಸಂಕರ್ಷಣನೇ ಸಂಕರ್ಷಣ ಪ್ರತಿಮ್ನ ಆದ ಭೂ ಪ್ರತಿಮ್ನ ಆಮೇಲೆ ಸ್ವಹ ಸ್ವಪ್ರಪದ್ಯೆ ಸಂಕರ್ಷಣ ಪ್ರತಿಮ್ನಾದ ಪ್ರತಿಮ್ನ ಅನಿರುದ್ಧಾದ ಅನಿರುದ್ಧವಾಗಿ ಸ್ವಶಬ್ದ ವಾಚನ ಹೀಗೆ ಅಂದ್ರೆ ಸಂಕರ್ಷಣ ಪ್ರತಿಮ್ನ ಈ ಮೂರು ವ್ಯಾಹೃತಿಗಳಿಂದ ಮೂರು ರೂಪಗಳಿಂದ ವಾಚನ ಈ ಮೂರು ರೂಪಕ್ಕೂ ಮೊದಲು ಮೋಕ್ಷಪ್ರದನಾದಂತಹ ಭಗವಂತ ಪ್ರಾಣ ಶಬ್ದ ವಾಚನ ಹೀಗೆ ಸ್ವಹ ಪ್ರಪದ್ಯೆ ಅಮುನ ಅಮುನ ಅಮುನ ಅನಿರುದ್ಧ ರೂಪವನ್ನು ತೊಟ್ಟ ಸ್ವಶಬ್ದ ವಾಚನಾದಂತಹ ಭಗವಂತನನ್ನು ಶರಣಾಗಿದ್ದೇನೆ. ಅದು ಅವನಿಂದ ಅವನಿಂದ ಇಷ್ಟು ಉಪಾಸನೆಗಳನ್ನು ಹೇಳಿ ಮುಂದೆ ಇದೇನು ಪ್ರಾಣ ಅಂದ್ರೆ ಏನು ರೂಪ ಅಂದ್ರೆ ಏನು ಗುಹ ಅಂದ್ರೆ ಏನು ಸ್ವಹ ಅಂದ್ರೆ ಏನು ಈ ಶಬ್ದದ ನಿರ್ವಚನ ಏನು ಅನುಸಂಧಾನ ಏನು ಈ ಒಂದೊಂದು ರೂಪಗಳ ವ್ಯಾಪ್ತಿ ಏನು ಅದರ ಉಪಾಸನೆ ವ್ಯತ್ಯಾಸಗಳೇನು ಅದನ್ನೆಲ್ಲ ಪುನಃ ಹೇಳ್ತಾಳೆ ಲಕ್ಷ್ಮಿ. ಅದರ ಮುಂದಿನ ಭಾಗ ಅದನ್ನ ನಾಳೆ ಬೆಳಿಗ್ಗೆ ನಾವು ವಿವರಿಸೋಣ. ಓಂ ಸಹನಾಭವತು ಸಹನಃ ಸಹ ವೀರ್ಯಂಗರ್ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾಭವತು ಸಹನಃ ಸಹ ವೀರ್ಯಂಗರ್ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಶಾಂತಿ ಶಾಂತಿ ಶಾಂತಿ. ಜಗತ್ತನ್ನ ಜಗತ್ತಿನ ನಿಯಾಮಕ ಶಕ್ತಿಗಳಾದಂತಹ ಸಮಸ್ತ ದೇವತೆಗಳನ್ನ ಧಾರಣೆ ಮಾಡತಕ್ಕಂತಹ ಕೋಶ ಅಂತ ಭಗವಂತ ಉಪಾಸನೆಯನ್ನ ನಾವು ನಿನ್ನೆ ನೋಡಿದ್ದೆವು. ಕೋಶ ಅಂದ್ರೆ ಜ್ಞಾನ ಮತ್ತು ಇಚ್ಛಾ ಸ್ವರೂಪ, ಆನಂದ ಮತ್ತು ಇಚ್ಛಾ ಅಂದ್ರೆ ಆನಂದ, ಈಶಾ ಅಂದ್ರೆ ಮುಷ ಅಂದ್ರೆ ಮುಷ ಅಂದ್ರೆ ಇಚ್ಛೆ, ಆನಂದ ಮತ್ತು ಇಚ್ಛೆ. ನಮ್ಮ ಇಚ್ಛೆ ಆನಂದ ರೂಪ ಅಂತ ಅನ್ನೋ ನಿಯಮ ಇಲ್ಲ, ಯಾಕೆಂದ್ರೆ ಅದು ಈಡೇರಿದ್ರೆ ಆನಂದ, ಈಡೇರದೇ ಇದ್ರೆ ದುಃಖ. ಭಗವಂತನ ಇಚ್ಛೆ ಆನಂದಮಯ ಆದ್ರೆ ಅವನು ಸತ್ಯ ಸಂಕಲ್ಪ ಅಂತ, ಅವನು ಇಚ್ಛೆ ಮಾಡಿ ಈಡೇರದೇ ಇರುವುದಿಲ್ಲ. ಸತ್ಯ ಸಂಕಲ್ಪ ರೂಪವಾದಂತಹ ಒಂದು ಗುಣವನ್ನ ಹೇಳತಕ್ಕಂತಹ ಶಬ್ದ ಕೋಶ. ಆ ಕೋಶವನ್ನ ತಾನು ಐದು ಬಗೆಯಿಂದ ಉಪಾಸನೆ ಮಾಡ್ತೇನೆ ಅಂತ ಲಕ್ಷ್ಮೀ ಹೇಳಿರ್ತಕ್ಕಂತ ಮಾತನ್ನ ನಾವು ನೋಡಿದ್ದೇವೆ. ಅರಿಷ್ಟ ಹೊರತಾಗಿ ಭೂಮಿಯಲ್ಲಿದ್ದಾನೆ, ಅಂತರಿಕ್ಷದಲ್ಲಿ ಅಂತರಿಕ್ಷ ಅಂತಹ ಇಕ್ಷತೆ ಎಲ್ಲವನ್ನು ತನ್ನೊಳಗೆ ತಾನು ಸಾಕ್ಷಾತ್ತಾಗಿ ನೋಡ್ತಾನೆ. ಅದನ್ನು ಅಂತರಿಕ್ಷ ಅಂತಹ ಇಕ್ಷತೆ ಎಲ್ಲವನ್ನು ಒಳಗೆ ಕಾಣು, ಯಾಕಂದ್ರೆ ಎಲ್ಲವಡೆ ಎಲ್ಲವೂ ಅವನು ಒಳಗೆ ಇದೆ, ಎಲ್ಲವನ್ನು ಒಳಗೆ ಕಾಣುವ ಅಂತರಿಕ್ಷ. ಆಮೇಲೆ ದೇವ್ ಪ್ರಕಾಶ ಸ್ವರೂಪ ಅಥವಾ ಕ್ರೀಡಾ, ನೀವು ಕ್ರೀಡಾಯ ದೇವಲೋಕದಲ್ಲಿ ದೇವತೆಗಳ ಜೊತೆಗೆ ವಿಹರಿಸುವವನು, ಸಮಸ್ತ ಲೋಕದಲ್ಲಿ ಸಮಸ್ತ ಕ್ರಿಯೆಗಳನ್ನು ಕ್ರೀಡಾರೂಪವಾಗಿ ಮಾಡುವ. ಆದ್ದರಿಂದ ಅವನು ದೇವ ಅನ್ನೋ ಶಬ್ದವಾಗಿ ಚೆನ್ನಾಗಿ ಸ್ವರ್ಗದಲ್ಲಿ ಈಗ ಮೂರು ಲೋಕಗಳಲ್ಲಿ ತುಂಬಿರುವ ಮೂರು ಲೋಕಗಳ ಹೆಸರನ್ನು ಮೂರು ಧಾಮನೇ ಹೆಸರಾಗಿರುತ್ತದೆ. ಪೃಥ್ವಿ ಅನ್ನುವ ಶಬ್ದದಿಂದ ಭೂಮಿಯಲ್ಲಿ ತುಂಬಿರುವುದರಿಂದ ಭೂಮಿಗೆ ಪೃಥ್ವಿ ಎಂದು ಹೆಸರು. ಅಂತರಿಕ್ಷ ಅನ್ನುವ ಶಬ್ದ ವಾಚ್ಯನಾಗಿ ಅಂತರಿಕ್ಷದಲ್ಲಿ ತುಂಬಿರುವುದರಿಂದ ಅಂತರಿಕ್ಷಕ್ಕೆ ಅಂತರಿಕ್ಷ ಅಂತ ಹೆಸರು. ಹಾಗೇನೆ ದ್ವಿಲೋಕದಲ್ಲಿ ನಿಶಬ್ದ ವಾಚನಾಗಿ ತುಂಬಿರುವುದರಿಂದ ಆ ಸ್ವರ್ಗ ಲೋಕಕ್ಕೆ ದೇವರು ಅಂತ ಹೆಸರು. ನಮಗೆ ನಮಗೆ ಆ ಹೆಸರು ಬಂದದ್ದು ಹಾಗೆ ನಮ್ಮ ಅಪ್ಪ ಅಮ್ಮ ಅವರು ನಮ್ಮ ಯಾವ ಹೆಸರಿನಿಂದ ನಮ್ಮನ್ನು ಸಂಕಲ್ಪಿಸಿಕೊಂಡು ರೂಪ ಆ ಹೆಸರಿನಿಂದ ಒಳಗಿದ್ದಾನೋ ಆ ಹೆಸರನ್ನೇ ನಾಮಕರಣ ಮಾಡುವಂತ ತಂದೆ ತಾಯಿಗೆ ಪ್ರೇರಣೆ ಆಗುತ್ತೆ ಅಂತ. ನಮ್ಮ ಹೆಸರು ಅವನ ಹೆಸರೇ, ನಮ್ಮ ನಮಗೆ ಏನು ನಾಮಕರಣ ಆಗಿದೆ ಅದು ಅವನ ಹೆಸರನ್ನೇ ನಾಮಕರಣ ಮಾಡುವಂತ. ನಮ್ಮ ಹೆಸರು ಅಲ್ಲದ ಒಂದು ಶಬ್ದ ಇಲ್ವಾ? ಅಂದ್ರೆ ಭುವಃ ಅಂತಂದ್ರೆ ಏನು? ಭುವ ಪ್ರಭತ್ಯೇ ಧನಭೋಜಂ ಅಗ್ರಿಂ ಪ್ರಭತ್ಯೇ ವಾಯು ಪ್ರಭತ್ಯೇ ಆದಿತ್ಯಂ ಪ್ರಭತ್ಯೇ ಇತ್ಯೇವ ಧನಭೋಜಂ. ಭುವಃ ಅಂತಂದ್ರೆ ಸಂಕರ್ಷಣ ಆಯಿತು, ವಾಸ್ತವಾಯಿತು. ಭುವ ಶಬ್ದವಾಚ್ಯವಾದ ರೂಪ ಆದರೆ ಪ್ರದ್ಯುಮ್ನ ಅವನು ಯಾಕೆ ಭುವ ಅಂದ್ರೆ ಅವನದ್ದು ಪ್ರದ್ಯುಮ್ನ ಕೆಲಸ ಏನಂತಂದ್ರೆ ಸೃಷ್ಟಿಕಾರಕ ರೂಪ. ಅದರಿಂದ ಭುವನ ಭಾವಯತೀತಿ ಭುವ ಸೃಷ್ಟಿಕಾರಕ, ಸೃಷ್ಟಿಯಿಂದ ಜಗತ್ತಿಗೆ ರೂಪ ಕೊಡುವವನಾದ್ರಿಂದ ಅವನು ಪ್ರದ್ಯುಮ್ನ. ಆದರೂ ಅಷ್ಟೇ ಪ್ರಕೃಷ್ಟವಾದ ಸಂಪತ್ತು ಇಡೀ ವಿಶ್ವ ಅವನ ಸೃಷ್ಟಿ, ಅವನ ಸಂಪತ್ತು. ಅಲ್ಲಿ ತನಕ ಸಂಪತ್ತು ಇರಲಿಲ್ಲ ಅವರಿಗೆ, ಯಾಕಂದ್ರೆ ಅವರ ಸಂಪತ್ತು ನಿರ್ಮಾಣ ಮಾಡಿದ್ದೇ ಪ್ರದ್ಯುಮ್ನ ಮೊದಲು ಇರಲಿಲ್ಲ. ಹಾಗಾಗಿ ಪ್ರಕೃಷ್ಟವಾದ ಸಂತತಿ ರೂಪವಾದಂತಹ ಈ ಪ್ರಜಾವರ್ಗ ಜ್ಞಾನಿಗಳ ಸಂತತಿ ರೂಪವಾಗಿರತಕ್ಕಂತಹ ಒಂದು ಸಂಪತ್ತು ಪ್ರತಿಮಾ ರೂಪದಲ್ಲಿ ಬಂತು, ಸೃಷ್ಟಿ ಮಾಡಿದ ಅವನು. ಅದರಿಂದ ಭುವಃ ಭಾವಯತೀತಿ, ಭಾವಯತಿ ಅಂದ್ರೆ ಸರಿಗತಿ, ಸೃಷ್ಟಿ ಮಾಡುವವನಾದ್ದರಿಂದ ಅವನು ಪ್ರತಿಮ್ನ. ಭುವ ಶಬ್ದ ವಚ್ಚನಾಗಿದ್ದಾನೆ, ಸೃಷ್ಟಿ ಮಾಡುವಂತಹ ಕ್ರಿಯೆಗೆ ಕಾರಣನಾಗಿ ಮೂರು ಕಡೆಯಲ್ಲಿ ತುಂಬಿದ್ದಾನೆ. ಸೃಷ್ಟಿಯಾದದ್ದು ಭೂ ಪೃಥ್ವಿ ಅಂತರಿಕ್ಷ ಸ್ವರ್ಗ, ಅದು ಸೃಷ್ಟಿಯಾದದ್ದು. ಸೃಷ್ಟಿ ಮಾಡಿದವನು ಇವರು ಯಾವರು, ಯಾವುದನ್ನು ಸೃಷ್ಟಿ ಮಾಡಿದ ಮೂರು ಲೋಕಗಳನ್ನು, ಅದರ ಮೂಲ ಶಕ್ತಿ ಅಗ್ನಿಂ ಪ್ರಭತ್ಯೇ ವಾಯುಂ ಪ್ರಭತ್ಯೇ ಆದಿತ್ಯಂ ಪ್ರಭತ್ಯೇ ಇತ್ಯೇವ ತದಭೋಜಂ. ಅವನು ಈ ಮೂರು ಲೋಕಗಳ ಅಧಿಷ್ಠಾನ, ಮೂರು ಲೋಕ ಅಧಿಷ್ಠಾನ ಅಂದ್ರೆ ಭಗವಂತನ ಪ್ರತೀಕ. ಭೂಮಿಯಲ್ಲಿ ಅಗ್ನಿ, ಅಂತರಿಕ್ಷದಲ್ಲಿ ವಾಯು, ದ್ವಿಲೋಕದಲ್ಲಿ ಆದಿತ್ಯ. ಅಗ್ನಿ ವಾಯು ಆದಿತ್ಯರಲ್ಲಿ ಭಗವಂತನ ಇದು ಭಗವಂತನ ಪ್ರತೀಕಗಳು ಮತ್ತು ಸೃಷ್ಟಿಗೆ ಕಾರಣವಾದ ಮೂರು ಶಕ್ತಿಗಳು ಅಗ್ನಿ ವಾಯು ಆದಿತ್ಯ. ಅದರಲ್ಲಿ ಪ್ರತಿಗಳು ತುಂಬಿದ್ದಾನೆ. ಅಗ್ನಿಯಲ್ಲಿ ಅತಿ ನಾವು ಕೊಟ್ಟಿರತಕ್ಕಂಥದ್ದನ್ನ ಸ್ವೀಕಾರ ಮಾಡುವ ಅತಿ ಪಕ್ಷೇ ಅವನು ನಾವು ಕೊಟ್ಟಿರತಕ್ಕಂತಹ ಆಹುತಿ ಮೂಲಕವಾಗಿ ಕೊಟ್ಟ ಆಯುಸ್ಸನ್ನು ಸ್ವೀಕರಿಸುವನಾದಂತ ಅಗ್ನಿನಾಮಕನಾಗಿ ಎಲ್ಲ ಕಡೆ ಸಂಚರಿಸಿ ನಮಗೆ ಆಯುಸ್ಸನ್ನು ಕೊಡುವ ಉಸಿರು ನೀಡುವನಾದಂತ ವಾಯುನಾಮ ವಾ ಆಯು ವಾ ಅಂದ್ರೆ ಸಂಚರಿಸುವ ಅಥವಾ ಜ್ಞಾನ ರೂಪರಾಗಿರ್ಬೋದು. ಆಯು ನಮಗೆ ಬದುಕನ್ನು ಕೊಡುವ ಉಸಿರಾಟದ ಮೂಲಕ ಅದರ ಆದತ್ತೆ ಇತಿ ಆದಿತ್ಯ ಎಲ್ಲದ ಆದಿತ್ಯನಾಗಿ ನಮ್ಮ ಆಯುಸ್ಸನ್ನು ಆದತ್ತೆ. ಪ್ರತಿಯೊಂದು ಉದಯಕ್ಕೂ ಇಪ್ಪತ್ನಾಲ್ಕು ಗಂಟೆ ನಮ್ಮ ಆಯುಸ್ಸನ್ನು ಕಿತ್ತುಕೊಳ್ಳುವನಾದ್ದರಿಂದ ಅಥವಾ ನೆಲದಲ್ಲಿ ಇರತಕ್ಕಂಥ ನೀರನ್ನು ಆವಿಯಾಗಿ ಆದತ್ತೆ ಸ್ವೀಕರಿಸುವನಾದ್ದರಿಂದ ಅವನು ಆದಿತ್ಯ ನಾಮಕನಾಗಿ ಆದಿತ್ಯನನ್ನು ನೆಲೆಸಿದ್ದಾನೆ. ಇದು ಪ್ರತಿಮನ ಅದನ್ನೇ ನಾನು ಉಪಾಸನೆ ಮಾಡ್ತೀನಿ. ಅದೇ ಯದವೋಜಂ ಸ್ವಪ್ರಭತ್ಯೇ ಇದೀ ಆಯ್ತು. ಅಗ್ನಿವಾಯು ಆದಿತ್ಯನಲ್ಲಿರತಕ್ಕಂತಹ ಪ್ರದ್ಯುಮ್ನ ರೂಪ ಭುವ ಶಬ್ದವಾಚ್ಯ, ಪೃಥ್ವಿ ಅಂತರಿಕ್ಷ ಸ್ವರ್ಗದಲ್ಲಿರತಕ್ಕಂತಹ ಸಂಕರ್ಷಣ ರೂಪ ಭುವ ಶಬ್ದವಾಚ್ಯ. ಆಮೇಲೆ ಸ್ವಹ ಅಂತ ಅನಿರುದ್ಧ ರೂಪ ಸ್ಪಷ್ಟ ಸ್ವಹ ಅದು ಅನಿರುದ್ಧ. ಸ್ವಹ ಅಂದ್ರೆ ಸ್ವರೂಪ, ಆನಂದ ಸ್ವರೂಪ ಅಂತ. ಸ್ವರಮಣ ಸ್ವಯಮೇವರ ಮತ್ತೆ ಇನ್ನೊಬ್ಬರ ನೆರವಿಲ್ಲದೆ ತನ್ನ ಸ್ವರೂಪಾನಂದದಿಂದ ವಿಹರಿಸುವಂತಹ ರೂಪಕ್ಕೆ ಸ್ವಹ ಅಂತ ಹೆಸರು. ಹಾಗೆ ಸ್ವಶಬ್ದ ವಾಚ್ಯನಾಗಿ ಅನಿರುದ್ಧ ನನ್ನಿಂದ ಉಪಾಸ್ಯನಾಗಿದ್ದಾನೆ. ಅಥವಾ ಯದವೋಚನ ಸ್ವಪ್ರಪತ್ಯೆ ಇದೆ, ಅವನು ಮೂರು ರೂಪದಿಂದ ಇದ್ದಾನೆ. ಎಲ್ಲಿ ಸ್ವರವನಾಗಿರ್ತಕ್ಕಂಥ ಮೂರು ಲೋಕಗಳಲ್ಲಿ ಆಯಿತು, ಮೂರು ಲೋಕಗಳ ಅಧಿಷ್ಠಾನಗಳಲ್ಲಿ ಆಯಿತು, ಮೂರು ಲೋಕಗಳಲ್ಲಿ ಇರತಕ್ಕಂಥ ಮೂರು ವಿದ್ಯೆಗಳಲ್ಲಿ ಯಾವುದದು? ಋಗ್ವೇದಂ ಪ್ರಪತ್ಯೆ, ಯಜುರ್ವೇದಂ ಪ್ರಪತ್ಯೆ, ಸಾಮವೇದಂ ಪ್ರಪತ್ಯೆ, ಇತ್ತೇವ ತದವೋಚಂ ತದವೋಚಂ ಖಂಡವಾಗಿ ವಿರುದ್ಧ. ಅದರಿಂದ ಅನಿರುದ್ಧ ಸ್ವಶಬ್ದ ವಾಚ್ಯನಾಗಿ ಸ್ವಾನಂದ ಸ್ವಲ್ಪಾನಂದಮಯ ಆದ್ರಿಂದ ಅವನು ಅನಿರುದ್ಧ. ಅವನ ಆನಂದಕ್ಕೆ ತಡೆಯೇ ಇಲ್ಲ. ನಮ್ಮ ಆನಂದಕ್ಕೆ ಏನೋ ವಿಘ್ನ ಬರುತ್ತೆ, ದುಃಖ ಬರುತ್ತೆ, ಅವನ ಆನಂದಕ್ಕೆ ಅದು ನಿರುದ್ಧ, ತಡೆಯಲ್ಪಟ್ಟದಲ್ಲ. ಅನಿರುದ್ಧವಾದ ಅವ್ಯಾಹತವಾದ ನಿರಂತರವಾದ ಆನಂದದ ಪ್ರವಾಹ ಅದು ಸ್ವಾನ. ಅವನ ಅನಿರುದ್ಧ ಸ್ವಶಬ್ದ ವಾಚ್ಯನಾಗಿ ಈ ಋಗ್ವೇದದಲ್ಲಿದ್ದಾನೆ, ಯಜುರ್ವೇದದಲ್ಲಿದ್ದಾನೆ, ಸಾಮವೇದದಲ್ಲಿದ್ದಾನೆ. ಏನರ್ಥ ಹಾಗಂದ್ರೆ ರಜಂ ವೇದ ಎದಿ ಋಗ್ವೇದ, ಋಗ್ವೇದದಲ್ಲಿ ಇರುವುದರಿಂದ ಋಗ್ವೇದ ಶಬ್ದ ವಾಚನ ಋಗ್ವೇದ ಆಗಿದೆ. ರಜಂ ವೇದ ಎದಿ ಋಗ್ವೇದ, ಋಕ್ ಅಂದ್ರೆ ಋಗದ ಜ್ಞಾನ. ನಮಗೆ ಜ್ಞಾನವನ್ನು ಕೊಡುವವನಾದ್ದರಿಂದ ಋಗ್ವೇದ ಶಬ್ದ ವಾಚನ. ಯಜುರ್ವೇದದಲ್ಲಿದ್ದಾರೆ. ಯಜುಹು ವೇದ ಯದಿ ಇದು ಯಜುರ್ವೇದ. ಯಜು ಒಂದು ಯಜ್ಞ, ಯಜ್ಞಕಾಂಡದ ಕ್ರಿಯಾಕಲಾಪ, ಒಂದು ಜ್ಞಾನವನ್ನು ಕೊಡ್ತಾನೆ, ಜ್ಞಾನದ ಮೂಲಕ ಕರ್ಮವನ್ನು ಬೋಧಿಸ್ತಾನೆ. ಯಜುಹು ವೇದ ಯದಿ ಯಜ್ಞವನ್ನು ಮಾಡುವಂತಹ ವಿಧಾನವನ್ನು ನಮಗೆ ತಿಳಿಸಿ ಅದನ್ನು ಯಜ್ಞ ಕರ್ಮಗಳನ್ನು ಮಾಡಿಸುವುದರಿಂದ ಯಜುರ್ವೇದ ಶಬ್ದವಾಚ್ಯನಾಗಿದ್ದಾನೆ. ಆಮೇಲೆ ಸಾಮವೇದ ಶಬ್ದವಾಚ್ಯನಾಗಿ ಸಾಮವೇದದಲ್ಲಿದ್ದಾನೆ. ಮೂರು ರೂಪಗಳಿದ್ದು ಸಾಮವೇದದಲ್ಲಿ ಏನು ಅದನ್ನೇ ಶಾಂತಿ ಶಾಂತಿ ಶಾಂತಿ ಇದೇ ಮೂರು ರೂಪಗಳು. ಸಾಮವೇದ ಶಬ್ದವಾಚ್ಯನಾಗಿ ಸಾಮವೇದದಲ್ಲಿದ್ದಾನೆ. ಸಾಮವೇದ ಅಂತ ಯಾಕೆ ಹೆಸರುಗಳಿಗೆ ಅಂದ್ರೆ ಸಾಮ ಅಂದ್ರೆ ಸಮತ್ವ, ಭಗವಂತನ ಎಲ್ಲ ರೂಪಗಳು ಸಮಾನ ಅನ್ನುವುದನ್ನ ತೋರಿಸುವಂತ, ಭಗವಂತನ ರೂಪಗಳಲ್ಲಿ ಗುಣಕ್ರಿಯಾದಿಗಳಲ್ಲಿ ಭೇದ ಇಲ್ಲ, ಎಲ್ಲವೂ ಸಮಾನ ಅಂತ ತೋರಿಸುವ ಅಂತ ಅರಿವನ್ನು ಕೊಡುವವನಾಗಿ ಸಾಮವೇದದಲ್ಲಿದ್ದಾನೆ. ಹೀಗೆ ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ತುಂಬಿರುವ ಅದರಂತ ಮೂರು ರೂಪಗಳು, ಅಗ್ನಿವಾಯು ಆದಿತ್ಯರಲ್ಲಿ ತುಂಬಿರುವಂತಹ ಪ್ರತಿಮ್ನ ಮೂರು ರೂಪಗಳು, ಭೂಮಿ ಅಂತರಿಕ್ಷ ಸ್ವರ್ಗದಲ್ಲಿ ತುಂಬಿರತಕ್ಕಂತಹ ಸಂಕರ್ಷಣ ಮೂರು ರೂಪಗಳು, ಇದೆಲ್ಲದರ ಆಚೆಗಿರತಕ್ಕ ವಾಸುದೇವ ನಾರಾಯಣ ಈ ರೂಪಗಳನ್ನ ನಾನು ಉಪಾಸನೆ ಮಾಡ್ತೇನೆ. ತದವೋಚಂ ತದವೋಚಂ, ಹೀಗೆ ನಾನು ಹೇಳಿದ ಮಾತಿನ ಅರ್ಥ ಅಂತ ಲಕ್ಷ್ಮೀ ತಾನು ಉಪಾಸನೆ ಮಾಡ್ತಕ್ಕ ಭಗವಂತನ ಪಂಚರೂಪದ ವಿವರಣೆಯನ್ನು ಕೊಡುವುದರ ಜೊತೆಗೆ ನಾವು ನಿನ್ನೆ ಪ್ರಾರಂಭ ಮಾಡಿದ ಖಂಡ ಮುಗಿಯಿತು. ಇನ್ನು ಮುಂದಿನ ಒಂದು ಅಪೂರ್ವವಾದ ಖಂಡ, ಈ ಮುಂದಿನ ಖಂಡದಲ್ಲಿ ವೃಷೋಭಾವ ಯಜ್ಞ, ಯಜ್ಞ ಮಾಡುವುದು ಅಂತಂದ್ರೆ ಬದುಕುವುದೇ ಒಂದು ಯಜ್ಞ. ಬದುಕುವುದೇ ಒಂದು ಯಜ್ಞ. ಇಡೀ ಬದುಕು ಒಬ್ಬ ಮನುಷ್ಯನ ಬದುಕು ಎಷ್ಟು ಅಂದ್ರೆ ನಮಗೆ ಈಗ 120 ವರ್ಷ, ನವಗ್ರಹಗಳ ಒಂದು ಸುತ್ತು ಬರಬೇಕಾದ್ರೆ 120 ವರ್ಷ, ಪೂರ್ತಿ ನವಗ್ರಹಗಳ ಕಾಟ ಅನುಭವಿಸಬೇಕು 120 ವರ್ಷ ಬದುಕು ಸಮಯದಲ್ಲಿ ಸದ್ಯ ಪೂರ್ಣ ಗ್ರಂಥಗಳ ಕಾಟ ಅನುಭವಿಸಿಲ್ಲ ಅಂತ. ಹಾಗಾಗಿ 120 ವರ್ಷ ಅನ್ನೋದು ಒಂದು ಬದುಕಿನ ಉಪಚಕ್ರ ಅಂತ ನಮ್ಮಲ್ಲಿ ಲೆಕ್ಕಾಚಾರ ಜ್ಯೋತಿಷ್ಯದ ಪ್ರಕಾರ. ಅದನ್ನು ಉಪನಿಷತ್ಕಾರರು ಅದನ್ನು 4 ವರ್ಷ ಕಮ್ಮಿ ಅಂದ್ರೆ 120 ವರ್ಷ ಬದುಕಬಹುದು, 116 ವರ್ಷ ಅಂತ, ಪೂರ್ಣ ಆಯಸ್ಸು 116 ವರ್ಷ ಅಂತ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಬದುಕು ಅಂದ್ರೆ ಒಂದು ಯಜ್ಞ ಅಂತ ಬಂದಾಗ 116 ಮುಖ್ಯವಾಗುತ್ತೆ. ಹೇಗೆಂದ್ರೆ ಇವಾಗ ನೋಡಿ, ಒಂದು ಯಜ್ಞ ಅಂತಂದ್ರೆ ಅದು ಮೂರು ಹೊತ್ತಿನಲ್ಲಿ ಮೂರು ವಿಧ ಯಜ್ಞ: ಪ್ರಾತಃಸವನ, ಮಧ್ಯಾಹ್ನ ಸವನ ಮತ್ತು ತೃತೀಯ ಸವನ. ಬೆಳಿಗ್ಗೆ ಮಾಡತಕ್ಕಂತಹ ಯಜ್ಞ, ಮಧ್ಯಾಹ್ನ ಮಾಡತಕ್ಕ ಯಜ್ಞ, ಸಾಯಂಕಾಲ ಮೂರು ಹೊತ್ತು ಆ ಮಂತ್ರಗಳನ್ನು ಹೇಳಿ ಭಗವಂತನ ಸ್ತೋತ್ರ ಮಾಡಿ ಆಮೇಲೆ ಆಗುತ್ತೆ. ಮೂರು ಕಾಲ ತ್ರಿಕಾಲ ಪೂಜೆ, ಯಜ್ಞ ಅಂದರೆ ತ್ರಿಕಾಲ ಪೂಜೆ. ನಾವೀಗ ಯಜ್ಞದ ಬದಲು ಪೀಠದಲ್ಲಿ ದೇವರಿಗೆ ತ್ರಿಕಾಲ ಪೂಜೆ ಮಾಡ್ತೇವೆ, ಆ ಹೋಮ ಅಗ್ನಿ ಮೂಲಕ ಮಾಡುವುದು ಪೀಠದಲ್ಲಿ ಮಾಡ್ತೇವೆ. ಇನ್ನು ಕೆಲವರು ಮಂಡಲ ಬಿಡಿಸಿ ತ್ರಿಕಾಲ ಪೂಜೆ ಅಂತ ಮಾಡ್ತಾರೆ ನವರಾತ್ರಿ ದಿವಸ. ಅದು ಶಾಂತ ಸಂಪ್ರದಾಯದಲ್ಲಿ ಮಂಡಲ ದೇವಿಗೆ ತ್ರಿಕಾಲ ಪೂಜೆ ಅಂತ. ಅದು ಏನಾಗಿದೆ ಅಂದ್ರೆ ದೊಡ್ಡ ಮಂಡಲ ಬಿಡಿಸ್ಬಿಟ್ಟು ಬಂಡಾಗಿಂದ ನೋಡಿ ಜನರಿಗೆ ಭಾರಿ ಖುಷಿ ಆಗುತ್ತೆ ಅಂತ. ಆ ತ್ರಿಕಾಲ ಪೂಜೆ ಹೆಚ್ಚು ಪಾತ್ರಗಳಾಗ್ತದೆ ಪೀಠದಲ್ಲಿ ಮಾಡೋದಕ್ಕಿಂತಲೂ ಈ ಹಾಲೆಲ್ಲ ಮಂಡಲ ಹಾಕಿಬಿಟ್ರೆ ಅದಕ್ಕೆಲ್ಲ ಬಣ್ಣ ತುಂಬಿಬಿಟ್ರೆ ಆಹಾ ಏನ್ ಕೂಡ ಇದ್ರು ಭಾರಿ ದೊಡ್ಡ ಮಂಡಲ ಹಾಕ್ತಾರೆ ಏನು ಬಣ್ಣ ಏನ್ ಚಂದ ಅಂತ. ಅವ್ರಿಗೆ ಚಂದ ಇದ್ರೆ ಸೇರ್ತೀವಿ, ಅದ್ರ ಮಂತ್ರ ಪ್ರಕಾರ ಎಲ್ಲ ಮಂತ್ರ ಸರಿಯಾಗಬೇಕಾಗಿಲ್ಲ, ಚಂದ ಇದ್ರು ಸರಿ. ಅದರಿಂದ ಈ ತ್ರಿಕಾಲ ಪೂಜೆ ಮೂಲತಃ ಶ್ರವಣ, ಮೂರು ಹೊತ್ತಿನಲ್ಲಿ ಅಗ್ನಿಮುಖದಲ್ಲಿ ಹಿಂದೆ ಯಜ್ಞದಲ್ಲಿ ಆರಾಧನೆ ಮಾಡಿ ಸ್ತೋತ್ರ ಶಸ್ತ್ರ ಮತ್ತು ಹವನ. ಒಂದು ಮೂರು ಹೊತ್ತು ಮೊದಲು ಶಸ್ತ್ರ, ಶಸ್ತ್ರ ಅಂದ್ರೆ ಋಗ್ವೇದದ ಮಂತ್ರಗಳಿಂದ ಭಗವಂತನ ಗುಣಗಾನ, ಆಮೇಲೆ ಸ್ತೋತ್ರ ಅದನ್ನೇ ಹಾಡಿನ ಮೂಲಕ ಸಾಮವೇದದಿಂದ ಹೇಳು, ಆಮೇಲೆ ಹವನ ಆಹುತಿ. ಇದು ಮೂರು ಹೊತ್ತು ಹೀಗೆ ಸ್ತೋತ್ರ ಶಸ್ತ್ರ ಮತ್ತು ಹವನ ನಡೆಯುತ್ತಿತ್ತು. ಇದು ತ್ರಿಕಾಲ ಹೋಮ. ಆ ತ್ರಿಕಾಲ ಹೋಮ ಅಂದ್ರೆ ಬೆಳಗ್ಗಿನ ಹೋಮ, ಅದಕ್ಕೆ ಮೂರು ದೇವತೆಗಳು ವಸುಗಳು ರುದ್ರರು ಆಗಿತ್ತು. ಬೆಳಗ್ಗಿನ ಹೋಮಕ್ಕೆ ಸಂಬಂಧಪಟ್ಟವರು ವಸುಗಳು, ಎರಡನೇ ಮಧ್ಯಾಹ್ನದ ಹೋಮಕ್ಕೆ ಸಂಬಂಧಪಟ್ಟವರು ರುದ್ರರು, ಮೂರನೇ ಹೋಮಕ್ಕೆ ಸಂಬಂಧಪಟ್ಟವರು ಆದಿತ್ಯ. ವಸುಗಳು 8 ಮಂದಿ: ದ್ರೋಣ, ಪ್ರಾಣ, ಧ್ರುವ, ಅರ್ಧ, ಅಗ್ನಿ, ದೋಷ, ವಸ್ತು, ವಿಭಾವಸು. ಇವರು 8 ಜನ. ಈ ವಿಭಾವಸುವನ್ನೇ ದ್ಯುವಸು, ಭೀಷ್ಮ, ದ್ಯು, ದ್ಯು, ದ್ವಿರಾಮಗಳು ಅಂತ ಹೇಳ್ತಾರೆ. 8 ಮಂದಿ ವಸುಗಳಿಗೆ ಸಂಬಂಧಪಟ್ಟದ್ದು ಬೆಳಗಿನ ಹೋಮ. ಆ ಮಧ್ಯಾಹ್ನ ರುದ್ರರು ದೈವತ ಓಜ ಪುವ ಭೀಮ ವಾಮದೇವ ಉಗ್ರ ವಿಷಾದಪಿ ರೈ ಐರ್ಬುದ್ಯ ಅಜಯ್ ಪಾತ್ ಮನೆ ಮಹಾದೇವ ಮತ್ತೊಂದು ಯಾವುದು ಅಜಯ್ ಪಾದ ಇರ್ಬುದ್ಧಿ ವಾಮದೇವ ವೃಷ ವೃಷಾಕಪಿ. ಹೀಗೆ 11 ರುದ್ರ ಏಕಾದಶ ರುದ್ರ. ಆಮೇಲೆ ಆದಿತ್ಯರು ಸಾಯಂಕಾಲದ ಹೋಮಕ್ಕೆ ಆದಿತ್ಯ ದೇವತೆ ಆದಿತ್ಯರು 12 ಜನ: ದಿವಸ್ವಾನ್, ಅರ್ಯಮ, ಪೂಷ, ತ್ವಷ್ಟ, ಸವಿತಾ, ಪದ, ಕಾತ, ವಿಧಾತ, ವರುಣ, ಮಿತ್ರ, ಶಕ್ರ ಮತ್ತು ವಾಮನ ಗುರುಪದ ವಿಷ್ಣು. ಇವರು 12 ಮಂದಿ ಆದಿತ್ಯ. ಸಾಯಂಕಾಲದ ಹೋಮಕ್ಕೆ 12 ಮಂದಿ ಆದಿತ್ಯರು ದೇವತೆಗಳು, ಮಧ್ಯಾಹ್ನದ ಹೋಮಕ್ಕೆ 11 ಮಂದಿ ರುದ್ರರು, ಬೆಳಗಾತ್ರ ಹೋಮಕ್ಕೆ ಹೊಸಬು. ನಾನಾದ ವೃಷ ಈ ಎಂಟು ಮಂದಿ ವಸುಗಳಿಗೆ ಸಂಬಂಧಪಟ್ಟ ಪ್ರಾತಃಸವನಕ್ಕೆ ಎಂಟು ಅಕ್ಷರಗಳ ಛಂದಸ್ಸಿನ ಶಸ್ತ್ರ ಇದೆ. ಎಂಟು ಅಕ್ಷರ ಛಂದಸ್ ಎಂಟು ಮೂರು ಗಾಯತ್ರಿ ಎಂಟು ಮೂರು ಇಪ್ಪತ್ನಾಲ್ಕು ಮೂರು ಪಾದ ಎಂಟು ಅಕ್ಷರ. ಸೊ ಎಂಟು ಅಕ್ಷರಗಳ ವಸುಗಳಿಗೆ ಸಂಬಂಧಪಟ್ಟ ಹೋಮಕ್ಕೆ ಎಂಟು ಅಕ್ಷರಗಳ ಗಾಯತ್ರಿ ಮಂತ್ರದಿಂದ ಹೇಳುವ ಸ್ತೋತ್ರ ಮಾಡ್ತಾರೆ. ಆ ಎಂಟು ಮೂರು ಇಪ್ಪತ್ನಾಲ್ಕು ಎರಡನೇ ಮಧ್ಯಂದಿನ ಸವನ ಅದು ರುದ್ರದಿಗೆ ಸಂಬಂಧಪಟ್ಟದ್ದು. ರುದ್ರದ ಹನ್ನೊಂದು ಮಂದಿ ಹನ್ನೊಂದು ಅಕ್ಷರದ ಛಂದಸ್ಸು ಹನ್ನೊಂದು ಅಕ್ಷರದ ಛಂದಸ್ಸು ಅಷ್ಟು ಪೂರ್ತ ಅದು ಹನ್ನೊಂದು ನಾಲ್ಕು ನಲವತ್ನಾಲ್ಕು ನಾಲ್ಕು ಪಾದದಲ್ಲಿ ನಲವತ್ನಾಲ್ಕು ಅಕ್ಷರ. ಆದಿತ್ಯರು ಹನ್ನೆರಡು ಮಂದಿ ಹನ್ನೆರಡು ಅಕ್ಷರದ ಛಂದಸ್ಸು. ಜಗತಿ ಅದು ನಾಲ್ಕು ಆದಾಗ ನಲವತ್ತೆಂಟು ಅಕ್ಷರ ಆಗುತ್ತೆ. ಹಾಗಾದ್ರೆ ಮೊದಲನೆಯದು ಗಾಯತ್ರಿ ಇಪ್ಪತ್ನಾಲ್ಕು ಅಕ್ಷರ. ಈ ಬದುಕಿನಲ್ಲಿ ಇಪ್ಪತ್ನಾಲ್ಕು ವರ್ಷ ಮೊದಲನೇ ಪ್ರಾತಃಸವನ ಅದು ಇಪ್ಪತ್ನಾಲ್ಕು ವರ್ಷ ಪ್ರಾತಃಸವನ. ಆಮೇಲೆ ತ್ರಿಷ್ಟುಪು ನಲವತ್ನಾಲ್ಕು ವರ್ಷ ನಲವತ್ನಾಲ್ಕು ವರ್ಷ ಮಧ್ಯದಲ್ಲಿರುವ ಸವನ. ಆಮೇಲೆ ಜಗತಿ ನಲವತ್ತೆಂಟು ವರ್ಷ ನಲವತ್ತೆಂಟು ವರ್ಷ ಸಾಯಂ ಸವನ. ಹಾಗಾದ್ರೆ ಇಪ್ಪತ್ನಾಲ್ಕು ವರ್ಷ ತನಕ ಪ್ರಾತಃಸವನ ಅದು ಬಾಲ್ಯದ ಉದ್ಘಾಟನೆ ಏನು ಅದು ಪ್ರಾತಃಸವನ ಭಗವಂತನ ಪ್ರಾತಃಸವನ. ಇಪ್ಪತ್ನಾಲ್ಕರಿಂದ ನಲವತ್ನಾಲ್ಕು ಅರವತ್ತೆಂಟು ತನಕ ಅದು ಯೌವನ ಕಾಲ ಇದು ಪ್ರೌಢಾವಸ್ಥೆ. ಇಪ್ಪತ್ತ ನಾಲ್ಕರಿಂದ ಅರವತ್ತ ಎಂಟು ಅದು ಪ್ರೌಢಾವಸ್ಥೆ ಅದು ಮಧ್ಯಂದಿನ ಸವನ ಜೀವನದ ನಡುಗಾಲ ಮಧ್ಯಂದಿನ ಇದು ಬಾಲ್ಯ. ಇಪ್ಪತ್ನಾಲ್ಕು ತನಕ ಎಳೆ ಆನಂತರ ನಡು ಕೊನೆಗಾಲ ಅರವತ್ತೆಂಟರಿಂದ ನಲವತ್ತೆಂಟು ವರ್ಷ. ಇದಕ್ಕೆ ನಲವತ್ತೆಂಟು ಅಕ್ಷರ ಜಗತಿ ನಲವತ್ತೆಂಟು ನೂರ ಹದಿನಾರು ವರ್ಷ ಆಗ್ತದೆ. ಹಾಗಾದ್ರೆ ಒಟ್ಟು ಬದುಕು ಅದಕ್ಕಿಂತ ಹೆಚ್ಚು ಎಷ್ಟು ಬೇಕಾದ್ರೆ ಬದುಕಲಿ ನೂರ ಹದಿನಾರು ವರ್ಷ ಅನ್ನೋದು ಒಂದು ಘಟ್ಟ. ಹೀಗೆ ಒಟ್ಟು ಆಯುಸ್ಸಿನ ಇಪ್ಪತ್ನಾಲ್ಕು ನಲವತ್ನಾಲ್ಕು ನಲವತ್ತೆಂಟು ನೋಡಿ ಇಪ್ಪತ್ನಾಲ್ಕು ವರ್ಷ ತನಕ. ಹಾಗಾಗಿ ಇಪ್ಪತ್ನಾಲ್ಕು ವರ್ಷ ಎಳೆ ವಯಸ್ಸು ಅದಕ್ಕೋಸ್ಕರವೇ ಇಪ್ಪತ್ನಾಲ್ಕು ವರ್ಷ ಅಧ್ಯಯನದ ಕಾಲ. ಅದನ್ನು ನೋಡಿ ಎಂಟು ಅಕ್ಷರ ಎಂಟು ಅಕ್ಷರ ಇಪ್ಪತ್ನಾಲ್ಕು ಎಂಟು ವರ್ಷ ಆದ ತಕ್ಷಣ ಅದು ಪರಿಣಾಮ. ಆಮೇಲೆ ಇಪ್ಪತ್ನಾಲ್ಕು ವರ್ಷ ತನಕ ಅಧ್ಯಯನದ ಕಾಲ ಅದು ಎಳೆ ವಯಸ್ಸು. ಇಪ್ಪತ್ನಾಲ್ಕು ಆದಮೇಲೆ ಇಪ್ಪತ್ನಾಲ್ಕರಿಂದ ನಂತರ ಮೂವತ್ತೊಂದರ ಇಪ್ಪತ್ನಾಲ್ಕು ಮತ್ತೆ ಹನ್ನೊಂದು ಇಪ್ಪತ್ತಾರು ಮೂವತ್ತೈದು ಇಪ್ಪತ್ನಾಲ್ಕರಿಂದ ಮೂವತ್ತೈದರ ತನಕ ಪ್ರೈಮ್ ಆಫ್ ಏಜ್ ಯೌವನದ ನಡುಗಾಲದ ಅತ್ಯಂತ ಶ್ರೇಷ್ಠ ಅಂಶ ಆ ವಯಸ್ಸಿನಲ್ಲಿ ಮದುವೆ ಆಗ್ತದೆ. ಆಮೇಲೆ ಅದು ಉಂಟದ್ದು ಮತ್ತೆ ಅರವತ್ತೆಂಟರ ತನಕ ಕಂಟಿನ್ಯೂ ಆಗುತ್ತೆ ಅದು ನಡುಗಾಲ. ಆಮೇಲೆ ಅರವತ್ತೆಂಟರಿಂದ ನಲವತ್ತೆಂಟು ಅದರಲ್ಲಿ ಹನ್ನೆರಡು ವರ್ಷ ಪ್ರೈಮ್ ಅತ್ಯಂತ ಪೀಕ ವರ್ಷ ಅಂದ್ರೆ ಅರವತ್ತೆಂಟರಿಂದ ಹನ್ನೆರಡು ವರ್ಷ ಅಂದ್ರೆ ಎಂಬತ್ತು ಎಂಬತ್ತು ವರ್ಷ ತನಕ ವಾರ್ಷಿಕದ ಅನುಷ್ಠಾನದ ಕಾಲ. ಎಂಬತ್ತು ವರ್ಷ ಆದ್ಮೇಲೆ ಅವನು ಜಪ ಪೂಜೆ ಬಿಟ್ಟು ನಡೀತದೆ ಅಶೀತಿ ಏನೇ ಇತ್ತು. ಇದು ಎಂಟು ಹನ್ನೊಂದು ಹನ್ನೆರಡು ಆ ಇಪ್ಪತ್ನಾಲ್ಕು ಅರವತ್ತೆಂಟು ನೂರ ಹದಿನಾರು ಅದನ್ನು ಮೊದಲನೇ ಎಂಟು ಬಾಲ್ಯದ ಎಂಟಾದ್ಮೇಲೆ ಬಾಲ್ಯ ಹೋಯ್ತು ಮತ್ತೆ ಅವನ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅದಕ್ಕೆ ಇಪ್ಪತ್ನಾಲ್ಕರ ತನಕ ಇಪ್ಪತ್ನಾಲ್ಕು ವರ್ಷ ತನಕ ಪ್ರಾತಃಸ್ತವನ. ಯಾಕೆಂದ್ರೆ ಅದಕ್ಕೆ ವಸುಗಳು ದೇವರು. ಈ ನಮ್ಮ ನಮ್ಮ ಬದುಕಿನ ಇಪ್ಪತ್ನಾಲ್ಕು ಗಂಟೆ ಕೂಡ ನಮ್ಮ ಇಂದ್ರಿಯಾಭಿಮಾನ ದೇವತೆಗಳ ಜೊತೆಗೆ ವಸುಗಳದ್ದು ಒಂದು ನಿಯಂತ್ರಣ ಇದೆ. ಈ ವಯಸ್ಸು ಇಪ್ಪತ್ನಾಲ್ಕು ವರ್ಷ ತನಕ ವಸುಗಳ ನಿಯಂತ್ರಣ. ನಮ್ಮ ಇಂದ್ರಿಯಾಭಿಮಾನ ದೇವತೆಗಳು ವಸುಗಳಾಗಿರ್ತಾರೆ. ಅಂದ್ರೆ ವಸು ಶಬ್ದ ವಾಚ್ಯವಾಗಿದೆ ಅಂತ ವಸುಗಳು ಇದ್ದಾರೆ. ಇಂದ್ರಿಯಾಭಿಮಾನ ದೇವತೆಗಳೇ ವಸು ಶಬ್ದ ವಾಚ್ಯರಾಗಿರ್ತಾರೆ. ಯಾಕೆಂದ್ರೆ ಆ ಇಪ್ಪತ್ನಾಲ್ಕು ವರ್ಷ ತನಕವೇ ನೆಲೆ ಕಾಣುವ ವಯಸ್ಸು. ಆಮೇಲೆ ನೆಲೆ ಕಂಡ ಮೇಲೆ ಹೇಗೆ ನೆಲೆಯಲ್ಲಿ ಬದುಕಿದಾಗ ನೆಲೆಗಾಣುವ ವಯಸ್ಸು ಇಪ್ಪತ್ನಾಲ್ಕರ ತನಕ. ಒಂದು ಬದುಕಿನ ವಾಸ ವಾಸವನ್ನು ಬದುಕಿನ ನೆಲೆ ಕಾಣುವ ವಯಸ್ಸು ಅದು ವಸುಗಳ ಕಾಲ ಇಪ್ಪತ್ನಾಲ್ಕು ಅಂದ್ರೆ ಮಾತ್ರ ತಿಳಿಸೋಣ. ಅವಾಗ ಈ ನಮ್ಮ ಇಂದ್ರಿಯಾಭಿಮಾನ ದೇವತೆಗಳು ವಸುಗಳನ್ನು ರುದ್ರರಾಗಿ ಬಿಡ್ತಾರೆ. ಆಮೇಲೆ ವ್ಯವಹಾರ ಬದುಕು ಗೋಳಾಟ ರೋದೆ ಎತ್ತಿ ಅವರು ಇಪ್ಪತ್ನಾಲ್ಕು ನಲವತ್ನಾಲ್ಕು ವರ್ಷ ಈ ಸಾಂಸಾರಿಕವಾದಂತಹ ಗೋಜಲು ಗೋಜಲಾದಂತಹ ಬದುಕಿನಲ್ಲಿ ಗೋಳಾಡಿಸಿಬಿಡ್ತಾರೆ ರೋದೆ ಎತ್ತಿ. ಅರವತ್ತೆಂಟು ಆದ್ಮೇಲೆ ಮತ್ತೆ ನಲವತ್ತ ಎಂಟು ವರ್ಷ ಅವರು ಪ್ರಾಣದ ಇಂದ್ರಿಯಗಳೇ ಆದಿತ್ಯರಾಗಿಬಿಡ್ತಾರೆ. ಅಂದ್ರೆ ಒಂದೊಂದನ್ನೇ ಆದ ದೂರದಲ್ಲಿ ಇರತಕ್ಕ ಅದೇ ಅದೇ ಒಂದು ಜೀವನ ಅದೇ ಒಂದು ಪ್ರಕಟವಾದ ಅದಕ್ಕೆ ಸತ್ಯ ಯಾರಿ ಚತುರ್ವಿಂಶತಿ ವರ್ಷ ಆ ಬದುಕಿನ ಮೊದಲ ಇಪ್ಪತ್ನಾಲ್ಕು ವರ್ಷಗಳೇ ಯಜ್ಞದ ಪ್ರಾತಃಸ್ತವನ ಗಳಿಗೆನ ಹೋಮ. ಯಾಕೆಂದ್ರೆ ಚತುರ್ವಿಂಶತ್ಯಕ್ಷರ ಗಾಯತ್ರಿ ಗಾಯತ್ರಂ ಪ್ರಾತಃಸ್ತವನ ಸದಸ್ಯ ಪ್ರಸವೋ ಕೃಷ್ಣಾಯತ್ತ ಪ್ರಾಣಾಮಾಮೃತವಾದಯಂತಿ. ಯಾಕೆಂದ್ರೆ ಪ್ರಾತಃಸ್ತವನ ಇಪ್ಪತ್ನಾಲ್ಕು ವರ್ಷ ಯಾಕೆಂದ್ರೆ ಚತುರ್ವಿಂಶತ್ಯಕ್ಷರ ಗಾಯತ್ರಿ ಗಾಯತ್ರಿ ಛಂದಸ್ಸಿನಲ್ಲಿ ಇಪ್ಪತ್ನಾಲ್ಕು ಅಕ್ಷರ ಇರೋದು ಅದೇನಾಯ್ತು ಇಪ್ಪತ್ನಾಲ್ಕು ಅಂತಂದ್ರೆ ಗಾಯತ್ರಂ ಪ್ರಾತಃಸ್ತವನ ಪ್ರಾತಃಸ್ತವನ ಗಾಯತ್ರಿ ಮತ್ತು ಸ್ತೋತ್ರದಿಂದ ಪ್ರಾರಂಭವಾಗುತ್ತೆ. ಅದನ್ನು ಗಾಯತ್ರಿಗೂ ಪ್ರಾತಃಸ್ತವನಕ್ಕೂ ಸಂಬಂಧ ಗಾಯತ್ರಿ ಇಪ್ಪತ್ನಾಲ್ಕು ಅಕ್ಷರ ಅದನ್ನು ಬದುಕಿನ ಇಪ್ಪತ್ನಾಲ್ಕು ವರ್ಷಗಳು ಪ್ರಾತಃಸ್ತವ ಇಪ್ಪತ್ನಾಲ್ಕು ಅನ್ನುವ ಸಂಖ್ಯೆ ಈ ಮಾಡುವುದಾಗಿ ಮತ್ತೆ ಹೊಸ ಹೊಸ ವಸ್ತುಗಳು ನಮ್ಮ ಇಂದ್ರಿಯದಲ್ಲಿ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇರ್ತದೆ. 24 ವರ್ಷ ಪ್ರಾಣ ತತ್ವ ತತ್ವಾಸ್ತ್ರ ದೇವತೆಗಳು ವಸುವ ಅತ್ಯಂತ ವಾಚ್ಯರಾಗಿ ನಮ್ಮ ಪ್ರಾತಸ್ವನವನ್ನು ನಡೆಸ್ತಾರೆ. ದೇಹದೊಳಗೆ ಸದಸ್ಯ ಬಸವ ಅನ್ವಾಯಂತಹ ಆ ತತ್ ಪ್ರಾತಸ್ವನ ಅಂತಲ್ಲ ಆ 24 ವರ್ಷ ಅದು ಅಸ್ಯ ಬಸವ ಇವನ ಆ 24 ವರ್ಷ ಅವಧಿಯನ್ನ ವಸುಗಳು ಸ್ವಾಧೀನದಲ್ಲಿ ಇರಿಸಿಕೊಂಡಿದ್ದಾರೆ. ಅಂದರೆ ವಸುಗಳು ಅಷ್ಟು ವಸುಗಳು ಹೌದು, ಪ್ರಾಣರೇ ಅದಕ್ಕೆ ಪ್ರಾಣಾವಾವ ಬಸವ ಯಾವ ವಸುಗಳು ಇಲ್ಲಿ ಒಳಗೆ ಅಂದ್ರೆ ಪ್ರಾಣಾವಾವ ಬಸವ ಈ ಇಂದ್ರಿಯಗಳೇ ಬಸವ ಮತ್ತು ಅಷ್ಟವಸುಗಳ ನಿಯಂತ್ರಣ ಈ ದೇಹದ ಮೇಲೆ 24 ವರ್ಷದ ಕಾಲ ಇರುತ್ತೆ. ಮತ್ತು ಒಂದು ಮುಖ ಇಂದ್ರಿಯ ದೇವತೆಗಳೇ ವಸ್ತು ಶಬ್ದವಾಗಿದೆ. ಯಾಕೆಂದ್ರೆ ಎದೇ ಈ ನಮ್ ಸರ್ವಂ ಮಹಾಸಯಂತಿ ಆ 24 ವರ್ಷದಲ್ಲಿ ಇವರಿಗೆ ಒಂದು ನೆರೆ ಕಾಣಿಸುವುದು ನಮ್ ಸರ್ವಂ ಜೀವಜಾತ 24 ವರ್ಷದಲ್ಲಿ ಅವ್ರಿಗೆ ಒಂದು ಬೇಕಾದಂತಹ ನೆಲೆ ಕಾಣಿಸುವುದರಿಂದ ಅವ್ರಿಗೆ ಬಸು ಎದೇ ಈ ನಮ್ ಸರ್ವಂ ಮಹಾಸಯಂತಿ ಆಯ್ತು. ಮುಂದೆ ಏನು ನಮ್ಮ ವಸ್ತುಗಳು ಅವಾಗ ಪಂಚೇ ಚೇತಸ್ಸಿನ ಸಮಯದಲ್ಲಿ ಕಿಂಚಿತ ಬದಪೇತ್ ಸತ್ಯ ಆ 24 ವರ್ಷದ ಮಧ್ಯದ ಮಧ್ಯದಲ್ಲಿ ಅವರಿಗೆ ಏನಾದರೂ ಅನಾರೋಗ್ಯ ಬಂದರೆ ರೋಗಗಳು ಉಲ್ಬಣವಾದ ರೋಗ ಕಾಣಿಸಿಕೊಂಡರೆ ನೆನಪಿಟ್ಟಾನೋ ಎಂದು ನಮ್ಮ ಪ್ರಸಂಗ ಬಂದರೆ ತಂತೆ ಈ 24 ವರ್ಷದ ಪ್ರಾತಸ್ಮರಣ ಮಾಡ್ತಾ ಇರುವವನನ್ನು ಏತಸ್ಮಿನ್ ವಯಸ್ಸಿ ಆ 24 ವರ್ಷದ ನಡುಗಾಲದಲ್ಲಿ ಕಿಂಚಿತ ಉಪತಪಿ ಯಾವುದಾದ್ರೂ ಒಂದು ಅನಾರೋಗ್ಯ ಬಂದು ಕಾಡಿದರೆ ಸಬ್ರು ಯಾರು ಹೇಳಬೇಕು ಯಾರ ಡಾಕ್ಟರ್ ಹತ್ರ ಮತ್ತೆ ಹೊಸ ಬರ್ತಕ್ಕ ಪ್ರಾತಸ್ತವನ ಮಧ್ಯದಿನ ಉತ್ಸವನ ಪ್ರಸಂತರಾಯ ನೀವು ವಸುಗಳಲ್ವ ನನಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಬಿಟ್ಟು ನೆಲೆಗೊಳಿಸಲಿಕ್ಕಿರುವವರಲ್ಲ ಪ್ರಾಣ ಇದ್ದೇ ಅಭಿಮಾನ ದೇವತೆಗಳು ಹೇ ಪ್ರಾಣ ವಸವ ವಸು ಶಬ್ದವಚ್ಚರಾಗಿ ನನಗೆ ಈ ದೇಹದಲ್ಲಿ ವಾಸ ಮಾಡಲಿಕ್ಕೆ ನೀವು ದೃಷ್ಟಿಯಾಗಿ ನೆಲೆಗೊಳ್ಳಲಿಕ್ಕೆ ಅವಕಾಶ ಮಾಡಿದವರಲ್ವ ನೀವು ಇದನ್ನೇ ಪ್ರಾತಸ್ತವನ ನಾನು ಪ್ರಾತಸ್ತವನ ಹೋಗ ಮಾಡ್ತಾ ಇದ್ದೇನೆ ಅಲ್ಲಿಂದ ಈ ಪ್ರಾತಸ್ತವನದಿಂದ ಮಾತ್ರ ನೆಲೆಗೊಳ್ಳಕ್ಕೆ ಹೋಗುವಂತೆ ನನ್ನನ್ನು ಮುಂದಕ್ಕೆ ಕಳಿಸಿ ಬಿಡಿ ಮಧ್ಯೆಯಲ್ಲಿ ಬೈಕ್ ಮಾಡಿ ಇದನ್ನೇ ಪ್ರಾತಸ್ತವ ನನ್ನ ಪ್ರಾತಸ್ತವನ ಮಧ್ಯದಲ್ಲಿ ಸ್ಪರ್ಧದಲ್ಲಿ ಕೊಡೆ ಮಾಡಿ ಪ್ರಾತಸ್ತವ ನಿಲ್ಲಬಾರದು ಹಾಗೆ ಮಾಡ್ರಿ ಅಂತ ವಸುಗಳು ದೇವ್ ನಮ್ಮ ದೇಹದಲ್ಲಿ ವಸುಗಳಾಗಿ ಇರತಕ್ಕಂತಹ ಇಂದ್ರಿಯ ದೇವತೆಗಳನ್ನ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಮಾಹಂ ಪ್ರಾಣಾಂ ವಸೂನಾಂ ಯಜ್ಞೋ ವಿರೋಧಿಸಿ ವಸು ಶಬ್ದವಾಚ್ಯರಾಗಿ ನೀವು ಈ ದೇಹದಲ್ಲಿ ಇರತಕ್ಕ ಇಂದ್ರಿಯಗಳು ವಸು ಶಬ್ದವಾಚ್ಯರಾಗಿ ಪ್ರಾತಸ್ತವ ನಡೀತಾ ಇದ್ದಾಗ ವಿಘ್ನ ಅಂದು ಯಜ್ಞ ನಿಂತು ಹೋಯಿತು ಅಂತ ನಿಮಗೆ ಸಂದರ್ಭ ಯಜ್ಞದಿಂದ ಯಾರಿಂದ ನೀವು ಇಂದ್ರಿಯಾಗಿ ದೇವತೆಗಳ ಅಂತ ಲೋಕ ಬರಲಿ ಬರದೇ ಇರಲಿ ಅಂತ ಪ್ರಾರ್ಥನೆ ಸದ್ಗೂಯ ಏನಾಗುತ್ತೆ ಆ ಪ್ರಾರ್ಥನೆ ಆ ದೈವ ತಥ ಉಂಟು ಆ ದೈವ ತಥ ಏಕೆ ಅಗದೋಹಂ ಅಥವಾ ಅದೈವ ದೈವ ತಥ ಇರುವುದು ಏಕೆ ಅವನು ಆ ರೋಗದಿಂದ ಪಾರಾಗ್ತಾನೆ ಅಗದೋಹಂ ನಿರೋಗನಾಗಿರುತ್ತೆ ಅಗದೋಹಂ ಆಯ್ತು 24 ವರ್ಷ ಆಯ್ತು ಅನಾರೋಗ್ಯ ಉದ್ಯೋಗಿ ಮಧ್ಯದಲ್ಲಿ ಸೇರಿಸಲಾಗ್ತಾ ಇದೆ ಅಂತಷ್ಟು. ಮಧ್ಯದಲ್ಲಿ 24-68 ತನಕ ರುದ್ರಾಹ ಅನ್ವಯಸಾಹ ರುದ್ರ ಏಕಾದಶ ಪುತ್ರರು ಇವರು ಕೂಡ ರುದ್ರ ಶಬ್ದ ವಾಚ್ಯರಾಗಿ ಇಂದ್ರಿಯಾಭಿಮಾನಿ ದೇವತೆಗಳು ಒಳಗಿದ್ದಾರೆ. ಸಂಚೇದೆ ತಸ್ಮಿನ್ ವಯಸ್ಸು ಕಿಂಚಿತ್ ಪದವಿ ಆ 25-68 ತನಕದ ಈ 44 ವರ್ಷಗಳಲ್ಲಿ ಮರುಗಾಲದಲ್ಲಿ ಏನಾದರೂ ಅನಾರೋಗ್ಯ ಬಂತು ಆಟ ಬಂದರೆ ಕಿಂಚಿತ್ ಏನಾದರೂ ಕಿಂಚಿತ್ ಲಾಭ ತೊಂದರೆ ಬಂದರೆ ಸಪ್ರಯ ಯಾರವರು ಪ್ರಾಣಾವರುದ್ರಾಹ ಪ್ರಾಣಾರುದ್ರಾಹ ಅವ್ರು ಯಾರು ಪ್ರಾಣಗಳೇ ಇಲ್ವೇ ಇದೇ ಏನು ಅನ್ನೋದಿಲ್ಲ. ನನ್ನ ಇಂದ್ರಿಯಾಭಿಮಾನ ದೇವತೆಗಳೇ ರುದ್ರರಾಗಿ ರುದ್ರರ ಜೈಕಾಶ ಪುತ್ರರ ಜೊತೆಗೆ ನೀವು ರುದ್ರಾಗಿ ನನ್ನ ದೇಹದಲ್ಲಿರ್ತಕ್ಕಂಥ ಇಂದ್ರಿಯಾಭಿಮಾನ ದೇವತೆಗಳೇ ಏನ್ ಮಾಡಬೇಕು ನೀವು ಇದನ್ನೇ ಮಧ್ಯಂತಿನ ಸವನ ತೃತೀಯ ಸವನವನ್ನು ಸಂತವತ ಇದೆ. ಈ ಮಧ್ಯಂತಿನ ಸವನ ಸಾಯಂ ಸವನ ತೃತೀಯ ಸವನ ಅಂದ್ರೆ ಮೂರನೇ ಸವನ ಅಂದ್ರೆ ಸಂಜೆ ಸವನ ಸಾಯಂ ಸವನಕ್ಕೆ 68-69 ವಯಸ್ಸಿಗೆ ಸಾಕ್ಷಿ ಬಿಡಿ ನಿಮ್ಮ ಕಾಲದಲ್ಲಿ ಯಜ್ಞ ಲೋಪ ಆಯಿತು ಅಂತ ಮಾಹಂ ಪ್ರಾಣಾನ ರುದ್ರಾನ ಮಧ್ಯೆ ಯಜ್ಞ ವಿಲಂಬಿಯ ಪ್ರಾಣರು ರುದ್ರ ಶಬ್ದ ವಚ್ಚಿದಾಗಿರುವಾಗ ನಡುವಿನಲ್ಲಿ ಯಜ್ಞ ಲೋಪ ಆಯಿತು ಅಂತ ಬೇರೆ ನಿಮಗೆ ಅಪವಾದ ನೀವು ಇದನ್ನು ಕಾಕ್ಷಿಬಿಡಿ ಅಂತ ರುದ್ರರನ್ನು ಪ್ರಾರ್ಥನೆ ಮಾಡಬೇಕಂತೆ. ಅವಾಗ ಉದ್ದೈವ ತತ ಏತಿ ಅಗದೋಹ ಭವತಿ ಆ ರೋಗದಿಂದ ಉದ್ಗತನಾಗ್ತಾನೆ ರೋಗರಹಿತನಾಗಿ 69 ವ್ಯಕ್ತಿಗೆ ಕರೆಯುತ್ತಾನೆ. ಆಯ್ತು 69-106 ತನಕ ತೃತೀಯ ಸವನ ಅದರ ಮಧ್ಯಲೇನು ತೃತೀಯ ಸವನ ಹೇಳ್ತಾರೆ ಅಥಯಾನಿ ಚತುಷ್ಟಿ ಅಷ್ಟಚತ್ವಾರಿ ತ್ರಿಶತಿ ವರ್ಷಾಣಿ ಚತುರಾರಿ ತ್ರಿಶತ್ ವರ್ಷಾಣಿ ತತ್ ತೃತೀಯ ಸವನ ಅದರ ನಂತರದ ಅಷ್ಟ ಚತ್ವಾರಿ ತ್ರಿಶತ್ ವರ್ಷಾಣಿ 48 ವರ್ಷಗಳು ತೃತೀಯ ಸವನ ಮೂರನೇ ಸವನ ಸಾಯಂ ಸವನ ಯಾಕೆ ಅಂದ್ರೆ ಅದು ಕಾಣ್ತಾರೆ ಅಷ್ಟಚತ್ವಾರಿಂಶದ ಅಕ್ಷರಾಗಿ ಜಗತಿ ಜಾಗತಂ ತೃತೀಯ ಸವನ ಜಗತಿ ಛಂದಸ್ಸಿನ ಮಂತ್ರಗಳನ್ನು ಹೇಳ್ತಕ್ಕಂಥ ತೃತೀಯ ಸವನ ಅದು 48 ಅಕ್ಷರಗಳು 48 ಅಕ್ಷರಗಳಲ್ಲಿ ಅಂದ್ರೆ 12 ಆ 12 ಬಹಳ ಮುಖ್ಯ ಅದೇ 24 ಮೊದಲನೇ 8 ಆ 8 ಬಿಟ್ಟುಬಿಟ್ರೆ 8 ಮೇತ್ರ ಕೊನೆ 24-35 ಅಲ್ಲಿ ತನಕ ಮದುವೆ ಕಾಲ ಅಲ್ಲಿ 68-72 ಅಲ್ಲಿ ತನಕ 68 ಆದರೆ ಮುಪ್ಪಿನಲ್ಲಿ ಎಕ್ಸೆಪ್ಷನ್ ಈ 8-11-12 24-44-48 ಈ ಜ್ವರಿ ಮಾತ್ರ ಅವರು ಎಲ್ಲ ಕ್ರಿಯೆಗಳು ಕ್ರೀಡಾರೂಪವಾಗ್ತವೆ ಎಲ್ಲ ಕ್ರಿಯೆಗಳು ಆರೋಪ ಕ್ರೀಡೆ ಎಲ್ಲವೂ ಆಗುತ್ತೆ ಮತ್ತು ಈಗ ಅದು ಪ್ರೇರಕವಾಗಿದೆ.